ಜನಪದ ಗೀತೆಗಳನ್ನು ಮಾಧವ್ ಸಿಂಗ್ ರಜಪೂತ್ ಅವರಿಂದ. ಆಶೆ ಇಲ್ಲದೆ ಭಜಿಸಿದವನಿಗೆ ಪಾಶ ಕಳೆದು ಈಶತ್ವ ನೀಡುವಳು, ವಾಸನೆಗಳ ನಳೆದು ನೆನೆದವಗೆ ದೋಷ ದೂರ ಮಾಡಿ ಪರಬ್ರಹ್ಮ ಪದವಿ ನೀಡುವಳು ನಮ್ಮ ಶ್ರೀದೇವಿ.